ಏನಾಗಿತ್ತಂದ್ರೆ ಸತ್ಯಲೋಕದಲ್ಲಿ ಬ್ರಹ್ಮ ಸಭಾದಲ್ಲಿ ಕೂಡಿದ್ರುವ ದೊಡ್ಡ ದೊಡ್ಡ ಗಾಯಕರ ಗಂಧರ್ವ ಕೆಂಪುರುಷ ಕಿನ್ನರ್ವರ ತತ್ತೀಸ ಕೋಟಿ ದೇವಂದೇವತಾರ ಹಂತ ಸಭಾದಾಗ ನಿಂತ ಕೇಳತಾನು ಭೃಗು ಋಷಿ ಬ್ರಹ್ಮನ ಪುತ್ರ ತನ್ನ ಹಳೆಯ ಬರ ಹಂತಸವಾದಾಗ ನಿಂತ ಕೇಳತಾನು ಕುಗು ಋಷಿ ಬ್ರಹ್ಮನ ಪುತ್ರ ತನ್ನ ಹಣೆ ಬರ ಒಂದ ಪಟ್ಟದೊಳಗ ಆಗೋದು ಎಲ್ಲ ಚಲುವ ರಾಯನ ಮಗಳ ಲಗ್ನ ಆಗಬೇಕ ಐದ ವರ್ಷ ಆಕಿ ಹಿಂಬಾಲ ಬಿದ್ದ ತುಂಬಾಲ ಏ ಸತಿಯ ಪತಿಯರ್ ಕೂಡಿದ ಒಂದ ವರ್ಷದಾಗ ಸರಸ್ವತಿಯನ್ನು ಕೇಳದಾಕರ ಬ್ರಹ್ಮ ಬರಿದಲೇಕು ಎಂದಿಗೂ ತಪ್ಪುದಿಲ್ಲ ಇರಬಿ 80 ಕೋಟಿಗೆ ಮದರ ಬಲ್ಲವನೆ ಬಲ್ಲ ಬ್ರಹ್ಮ ಬರಿದಲೇಕು ಎಂದಿಗೂ ತಪ್ಪುದಿಲ್ಲ ಇರಬಿ 80 ಕೋಟಿ ಇಷ್ಟ ಕೇಳಿದಾಗ ಸಿಟ್ಟಾಗಿ ಭೃಗು ಋಷಿ ಹೊಂಟ ಪಾದ ತಡ ಮಾಡಲಿಲ್ಲ ತಂದಿ ಕೆಡಿಸಿ ಬಿಟ್ಟು ನಮ್ಮ ಬ್ರಹ್ಮ ಕುಲ ಲಗ್ನ ಆಗದಿದ್ರ ಇದು ಆಗೋದಿಲ್ಲ ಇದನ್ನ ತಪ್ಪಿಸೋದು ನನ್ನ ಕೈಯಾಗತಿ 12 ವರ್ಷ ಅಂದ್ರ ಇದನ್ನ ತಪ್ಪಿಸೋದು ನನ್ನ ಕೈಯಾಗತಿ 12 ವರ್ಷ ಅಂದ್ರ ದೂರ ಅಲ್ಲ ಬಾಳ ಹೆಚ್ಚಿಂದಲ್ಲ ಸತ್ಯ ಲೋಕ ಬಿಟ್ಟ ಬಂದಾನು ತಿರುಗುತ್ತ ನಡೆದಾನು ಸೊತ್ತು ನಾಡನ ನಾಲ್ಕು ವರ್ಷ ಆಗ ವಲ್ಯ ತಾಡ ನಾಲ್ಕು ವರ್ಷ ಆಗ ವಲ್ಯ ತಾಡ ಎಂಟ ವರಸ ಉಳಿ ತಂದ ಪಾರ ಸೈನ ಅರಸನ ಊರು ಇತ್ತ ದೊಡ್ಡ ಶಾರ ಬಾಳ ಮನಗಾಣ ಬಾಳ ಮನಗಾಣ ಮನಗಾಣ ಅಲ್ಲೇ ನದಿ ದಂಡಿ ಮ್ಯಾಲ ಕೂತ ಗಾಂಡ ಅಲ್ಲೇ ನದಿ ದಂಡಿ ಮ್ಯಾಲ ಕೂತ ಗಾಂಡ ಆಗಿ ಅವನ ಸುತ್ತ ನೋಡಿ ನೀನ್ ತಾರೋ ಬೇರೆ ತಾ